ಹೇಗೆ ನಡೀತಾ ಇದೆ, ಎಷ್ಟು ಖರೀದಿ ಕೇಂದ್ರಗಳು ರಾಯಚೂರು ಜಿಲ್ಲೆಯಲ್ಲಿದ್ದಾವೆ, ಯಾವ ರೀತಿ ನೋಂದಾವಣೆಯನ್ನು ಮಾಡ್ಕೋಬೇಕು, ಬೆಲೆ ಯಾವ ರೀತಿ ಇದೆ, ರೈತರು ತಮ್ಮ ಉತ್ಪನ್ನವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಂಬಂದು ಖರೀದಿ ಕೇಂದ್ರಗಳಿಗೆ ತಂದು ಮಾರಾಟ ಮಾಡಬೇಕು ಅಂತಕ್ಕಂಥ ಹಲವಾರು ವಿಚಾರಗಳನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ವಿಭಾಗೀಯ ಕಾರ್ಯಾಲಯ ಕಲಬುರಗಿ ಮತ್ತು ಬೆಂಬಲ ಬೆಲೆಯ ನೋಡಲ್ ಅಧಿಕಾರಿಗಳು ರಾಯಚೂರು ಜಿಲ್ಲೆ ಜಿ ಕೆ ವೆಂಕಟೇಶ್ ಅವರು, ಇವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ವೆಂಕಟೇಶ್ ಅವರೇ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ ವೆಂಕಟೇಶ್ ಅವರೇ, ಮೊದಲನೇದಾಗಿ ಇತ್ತೀಚೆಗೆ ಸಾಕಷ್ಟು ರೈತರು ಆಕಾಶವಾಣಿಗೆ ಕರೆ ಮಾಡಿ ಕೇಳ್ತಾ ಇದ್ದಾರೆ, ರಾಯಚೂರು ಜಿಲ್ಲೆಯಲ್ಲಿ ಜೋಳ ಮತ್ತು ಭತ್ತವನ್ನು ಖರೀದಿ ಮಾಡ್ತಾ ಇದ್ದಾರೆ, ಮಾಹಿತಿ ಕೊಡಿ ನಮಗೆ, ಜೊತೆಗೆ ಎಲ್ಲೆಲ್ಲಿ ಖರೀದಿ ಕೇಂದ್ರಗಳಿದ್ದಾವೆ ಹೇಗೆ ಅಂತಕ್ಕಂಥದ್ದು. ಈಗ ಜೋಳ ಮತ್ತು ಭತ್ತವನ್ನು ಖರೀದಿ ಕೇಂದ್ರಗಳು ರಾಯಚೂರು ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದ್ದಾವೆ, ಯಾಕೆ ಸರ್ಕಾರ ನಿರ್ಧಾರ ಮಾಡಿತು ಭತ್ತ ಜೋಳವನ್ನು ರೈತರಿಂದ ಖರೀದಿ ಮಾಡಬೇಕು ಅಂತೇಳಿ ಯಾಕೆ ನಿರ್ಧಾರ ಮಾಡ್ತಿರು ಸರ್ಕಾರ? ಕನಿಷ್ಠ ಬೆಂಬಲ ಬೆಲೆ ಅಂತ ಒಂದು ಯೋಜನೆ ನಮ್ಮಲ್ಲಿ ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ರಾಜ್ಯ ಸರ್ಕಾರಗಳು ಜಾರಿಗೆ ಅನುಷ್ಠಾನಗೊಳಿಸ್ತವೆ. ಯೋಜನೆಯ ಮುಖ್ಯ ಉದ್ದೇಶನೇ ರೈತರ ಉತ್ಪನ್ನಗಳು ಮುಕ್ತ ಮಾರುಕಟ್ಟೆಯಲ್ಲಿ ಘೋಷಿತ ಬೆಲೆಗಳಿಗಿಂತ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ಸಹಕಾರ ಮಾಡ್ತಕ್ಕಂಥದ್ದೇ ಯೋಜನೆ ಮುಖ್ಯ ಉದ್ದೇಶ. ಮುಕ್ತ ಮಾರುಕಟ್ಟೆಯಲ್ಲಿ ರಾಯಚೂರು ಜಿಲ್ಲೆ ಸಂಬಂಧಪಟ್ಟಂಗೆ ಭತ್ತ ಮತ್ತು ಜೋಳ, ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಭತ್ತ ಮತ್ತು ಜೋಳದ ಮಾರುಕಟ್ಟೆ ದರಗಳು ಕಡಿಮೆ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಈಗ ಮಧ್ಯಪ್ರವೇಶ ಮಾಡಿದೆ. ಇನ್ನು ಎರಡನೇದಾಗಿ ಸರ್ಕಾರ PDS ಮೂಲಕ ಆಹಾರ ವಿತರಣೆಯನ್ನು ಮಾಡಬೇಕಾದ್ರೂ ಸಹ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಖರೀದಿ ಮಾಡುತ್ತೆ. ಈಗ ಮುಖ್ಯವಾಗಿ ಹೇಳ್ತೀರಿ ರಾಯಚೂರು ಜಿಲ್ಲೆಯಲ್ಲಿ ತಾವು ನೋಡಲ್ ಅಧಿಕಾರಿ, ಈಗ ತಾವು ಬೆಂಬಲ ಬೆಲೆ ಒಂದು ನೋಡಲ್ ಅಧಿಕಾರಿಗಳು ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ, ಹೇಳಿ ಬೆಂಬಲ ಬೆಲೆ ಅಂದ್ರೆ ಏನು, ಯಾವಾಗಿಂದ ಪ್ರಾರಂಭ ಆಯ್ತದ್ದು, ಬೆಂಬಲ ಬೆಲೆಗೆ ಮತ್ತು ಮಾರುಕಟ್ಟೆ ದರಗಳು ಹೇಗಿದ್ದಾವೆ, ಈ ಸದ್ಯದಲ್ಲಿ ಜೋಳ ಮತ್ತು ಭತ್ತಕ್ಕೆ ಯಾವ ರೀತಿ ಸರ್ಕಾರ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ? ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರಿನ ಬಿತ್ತನೆಗೆ ಪೂರ್ವವಾಗಿ ಕೇಂದ್ರ ಸರ್ಕಾರ CACP ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಪ್ರತಿ ವರ್ಷ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡುತ್ತೆ. ಈ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡತಕ್ಕಂಥದ್ದು ಬಿತ್ತನೆಗಿಂತ ಪೂರ್ವದಲ್ಲಿ. ಇದರ ಮುಖ್ಯ ಉದ್ದೇಶ ರೈತರು ಆ ಉತ್ಪನ್ನಗಳನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡತಕ್ಕಂಥದ್ದು, ಮುಕ್ತ ಮಾರುಕಟ್ಟೆಯಲ್ಲಿ ಈ ಬೆಲೆಗಳಿಗಿಂತ ಕಡಿಮೆ ಆದರೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಸರ್ಕಾರ ನೀಡತಕ್ಕಂಥ ಒಂದು ಆಶ್ವಾಸನೆ, ಅದಕ್ಕೆ ಇದನ್ನು ಬೆಂಬಲ ಬೆಲೆ ಅಂತ ಕರೆದಿದ್ದಾರೆ. ಇದನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರಗಳ ಮೂಲಕ ಖರೀದಿ ಕೇಂದ್ರಗಳನ್ನು ತೆಗೆದು, ಅವರೊಂದು ಘೋಷಿಸಿದಂಥ ಖರೀದಿ ಕೇಂದ್ರಗಳನ್ನು ತೆಗೆದು ಅದರ ಮೂಲಕ ಮಾಡ್ತಕ್ಕಂತಹ ಒಂದು ಯೋಜನೆ. ಇದಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಅಂತ ಇರುತ್ತೆ, ಆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಾರೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಆಹಾರ ನಾಗರಿಕ ಸರಬರಾಜು ಇಲಾಖೆ, ಉಗ್ರಾಣ ನಿಗಮ ಮತ್ತು ಖರೀದಿ ಏಜೆನ್ಸಿ, ಹೀಗೆ ಹಲವಾರು ಅಂತರ ಇಲಾಖೆಗಳನ್ನ ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ಈ ಸಲ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಾಲ್ಗೆ ಹೇಳಿ ಭತ್ತ ಮತ್ತು ಜೋಳಕ್ಕೆ ಯಾವ ರೀತಿ ಬೆಂಬಲ ಬೆಲೆ ನಿಗದಿಯಾಗಿದೆ? ಮುಂಗಾರು ಹಂಗಾಮಿನಲ್ಲಿ ಅಂದ್ರೆ 2022-23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಭತ್ತ ಸಾಮಾನ್ಯ ಭತ್ತಕ್ಕೆ 2040 ರೂಪಾಯಿ ಘೋಷಣೆ ಆಗಿದ್ರೆ, ಅದೇ ಗ್ರೇಡ್ ಎ ಭತ್ತಕ್ಕೆ 2060 ರೂಪಾಯಿ ಘೋಷಣೆ ಆಗಿದೆ. ಇನ್ನು ಬಿಳಿ ಜೋಳದಲ್ಲಿ ನಮಗೆ ಮಾಲ್ದಂಡಿ ಮತ್ತು ಹೈಬ್ರಿಡ್ ಎರಡನ್ನ ಬೆಳೀತಕ್ಕಂಥದ್ದು ಸಾಮಾನ್ಯವಾಗಿ ಕಾಣಿಸ್ತೀವಿ. ಹೈಬ್ರಿಡ್ ಜೋಳಕ್ಕೆ 2970 ರೂಪಾಯಿ ಘೋಷಣೆ ಮಾಡಿದರೆ, ಮಾಲ್ದಂಡಿ ಬಿಳಿ ಜೋಳಕ್ಕೆ 2990 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಅಂದರೆ ಇದು ಈ ಒಂದು ಬೆಲೆ 2022 ಸಾಲಿನಲ್ಲಿ ರೈತರಿಗೆ ಸಿಗತ್ತೆ, ಇಷ್ಟು ಬೆಲೆ 2022-23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತಹ ಉತ್ಪನ್ನಗಳಿಗೆ ಈ ಬೆಲೆ ಸಿಗತ್ತೆ. ಈಗ ರಾಯಚೂರು ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿದ್ದಾವೆ, ಎಷ್ಟು ಖರೀದಿ ಕೇಂದ್ರಗಳನ್ನು ಮಾಡಿದಿರಿ ಭತ್ತ ಮತ್ತು ಜೋಳ ಖರೀದಿ ಮಾಡಲಿಕ್ಕೆ, ಎಲ್ಲೆಲ್ಲಿ ಖರೀದಿ ಕೇಂದ್ರಗಳಿದ್ದಾವೆ ಸ್ವಲ್ಪ ಹೇಳಿ? ರಾಯಚೂರು ಜಿಲ್ಲೆಯಲ್ಲಿ ಇಲ್ಲಿವರೆಗೆ 26 ನೋಂದಣಿ ಮತ್ತು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ದೇವೆ. December 15 ತಾರೀಕಿನಿಂದ ಈ ನೋಂದಣಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಇದರಲ್ಲಿ ಪ್ರಮುಖವಾಗಿ ರೈತರು ಬಹಳ ಸಂಪರ್ಕದಲ್ಲಿರ್ತಕ್ಕಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಗುರುತಿಸಿ ಅವುಗಳ ಮೂಲಕ ಅವುಗಳನ್ನು ನೋಂದಣಿ ಕೇಂದ್ರಗಳನ್ನಾಗಿ ಗುರುತಿಸಿದ್ದೀವಿ. ರಾಯಚೂರು ಸಹಕಾರ ಮತ್ತು ಹುಟ್ಟುವಳಗಳ ಸಹಕಾರ ಸಂಘ ರಾಯಚೂರಿನಲ್ಲಿ ಕೆಲವು ರೈತ ಉತ್ಪಾದಕ ಸಂಸ್ಥೆಗಳು FPO ಅಂತ ಏನು ಕರಿತೀವಿ ಅವನ್ನು ಸಹ ಗುರುತಿಸಿ ರೈತರಿಗೆ ಅನುಕೂಲ ಆಗಲಿ ಅಂತ ಬೇರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 26 ಕೇಂದ್ರಗಳನ್ನು ಘೋಷಣೆ ಮಾಡಿದರು. ಒಟ್ಟಾರೆ ಜಿಲ್ಲೆಯಲ್ಲಿ 26 ಕೇಂದ್ರಗಳಿದ್ದಾವೆ. 26 ಇದರಲ್ಲಿ ಪ್ರಮುಖವಾಗಿ ಸಿಂಧನೂರಿನಲ್ಲಿ 14, ಮಾನ್ವಿಯಲ್ಲಿ 7, ರಾಯಚೂರಿನಲ್ಲೊಂದು, ಲಿಂಗಸೂರಿನಲ್ಲೊಂದು, ಹೀಗೆ ಪ್ರತಿಯೊಂದು ದೇವದುರ್ಗದಲ್ಲಿ ಎಲ್ಲ ಒಂದು ತಾಲೂಕುಗಳನ್ನು ಕವರ್ ಮಾಡೋ ರೀತಿ ಮತ್ತು ಎಲ್ಲ ಭಾಗದ ರೈತರಿಗೆ ಜೋಳ ಮತ್ತು ಭತ್ತ ಬೆಳೆಗಾರರಿಗೆ ಅನುಕೂಲ ಆಗಬೇಕು ಆ ರೀತಿ ಕೇಂದ್ರಗಳನ್ನು ತೆರೆದಿದ್ದೀವಿ, ಈಗಾಗಲೇ ತೆರೆದಿದೆ. ಹೇಗೆ ನೋಂದಣಿ ಅದು ಎಲ್ಲಿಂದ ಎಲ್ಲಿವರೆಗೆ ಇದೆ, ರೈತರು ಎಲ್ಲಿಂದ ಇವರು ಖರೀದಿಗೆ ಒಂದು ಚಟುವಟಿಕೆ ಎಲ್ಲಿವರೆಗೆ ನಡೆಯುತ್ತೆ ಖರೀದಿ? ಇದು March 31 ತಾರೀಕಿನ ತನಕ ಜಾರಿಯಲ್ಲಿರುತ್ತೆ. ರೈತರ ಉತ್ಪನ್ನಗಳನ್ನು ಖರೀದಿಗೆ ಏನಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡಿದಂತಹ ಉದಾಹರಣೆಗಳು ಇದಾವೆ. ಅಂದ್ರೆ ಏಪ್ರಿಲ್ ಮೇ ವರೆಗೂ ಹೋಗಿ ಅಲ್ಲಿ ತನಕ ಒಟ್ಟಾರೆಯಾಗಿ ನೋಂದಣಿಯಾದ ಎಲ್ಲ ರೈತರ ಉತ್ಪನ್ನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಅವ್ರಿಗೆ ಯಾವುದೇ ರೀತಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಅವರ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈಗ ತಾವು ಹೇಳಿದ್ರೆ ರಾಯಚೂರು ಜಿಲ್ಲೆಯಲ್ಲಿ 26 ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಆಗಿದ್ದಾವೆ ಅಂತಕ್ಕಂಥದ್ದು. ಈ ಖರೀದಿ ನೋಂದಣಿಯನ್ನು ಮಾಡ್ಕೊಳ್ಳೋದಾದ್ರೆ ರೈತರು ಖರೀದಿ ಕೇಂದ್ರಕ್ಕೆ ಹೋಗಿ ನೋಂದಣಿ ಮಾಡ್ಕೋಬೇಕಾ? ನೋಂದಣಿ ಮಾಡ್ಕೋಬೇಕಾದ್ರೆ ಏನು ದಾಖಲಾತಿಗಳನ್ನು ಒಯ್ಯಬೇಕಾಗತ್ತೆ ಅಲ್ಲಿ ಹೇಗೆ? ರೈತರು ಇದಕ್ಕಾಗಿ ಕೃಷಿ ಇಲಾಖೆಯಲ್ಲಿ ಫ್ರೂಟ್ಸ್ ತಂತ್ರಾಂಶದ ಅಡಿಯಲ್ಲಿ ಒಂದು FID ಅಂತ ಕೊಟ್ಟಿರ್ತಾರೆ. ಹೌದು. ಆ FID ಸಂಖ್ಯೆಯನ್ನು ತಗೊಂಡು ತಮ್ಮ ಮೊಬೈಲ್ ಸಂಖ್ಯೆ, ಅವರ ಇತ್ತೀಚಿನ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಬ್ಯಾಂಕ್ ಪಾಸ್ಬುಕ್, ಮತ್ತು ಇತ್ತೀಚಿನ ಪಹಣಿ, ಅವರ ಆಧಾರ್ ಕಾರ್ಡ್ ಜೆರಾಕ್ಸ್, ಈ ಒಂದು ದಾಖಲೆಗಳನ್ನು ತಗೊಂಡು ಅವರು ನೋಂದಣಿ ಕೇಂದ್ರಗಳಲ್ಲಿ ಹೋಗಿ ತಮ್ಮ ಹೆಸರು ನೋಂದಾಯಿಸ್ಕೋಬಹುದು. ನೋಂದಣಿಯನ್ನ ಮಾಡಿದ ಮೇಲೆ ರೈತರು ಅವರಿಗೆ ನಿಗದಿಪಡಿಸಿದಂಥ ದಿನಾಂಕಗಳನ್ನು ಕೊಡ್ತಾರೆ, ನಿಮ್ಮ ಮಾಲನ್ನು ಇವತ್ತು ತರಬೇಕು, ಇವತ್ತು ತರಬೇಕು ಅಂತೇಳಿ ಅದು ನೋಂದಣಿ ಆದ ತಕ್ಷಣ ರೈತರು ತಮ್ಮದ ಒಂದು ಕೃಷಿ ಉತ್ಪನ್ನವನ್ನು ತಗೊಂಡು ಹೋಗ್ಬೋದಾ ಮಾರಾಟ ಕೇಂದ್ರಕ್ಕೆ? ಅಲ್ಲಿ ಖಂಡಿತವಾಗಿ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ರೈತರಿಗೆ ತಾವು ನೋಂದಣಿ ಮಾಡಿಸಿದ ನಂತರ ಸೀನಿಯಾರಿಟಿ ಆಧಾರದ ಮೇಲೆ ಅವರಿಗೆ ಪ್ರತಿ ದಿವಸ 10 ಅಥವಾ 15 ರೈತರು ಆ ಒಂದು ಖರೀದಿ ಕೇಂದ್ರದ ಒಂದು ಇದರ ಆಧಾರದ ಮೇಲೆ ರೈತರನ್ನ ಸೀನಿಯಾರಿಟಿ ಮೇಲೆ ನಂಬರ್ಗಳನ್ನು ಕೊಟ್ಟು ಅವರಿಗೆ ಫೋನ್ ಮಾಡಿ ಕರೆದು ಅವರಿಂದ ಉತ್ಪನ್ನಗಳನ್ನು ಖರೀದಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇನ್ನು ಮುಖ್ಯವಾದದ್ದು ರೈತರು ತಮ್ಮ ಉತ್ಪನ್ನವನ್ನು ವಿಶೇಷವಾಗಿ ಜೋಳ ಮತ್ತು ಭತ್ತವನ್ನು ಖರೀದಿ ಕೇಂದ್ರಗಳಿಗೆ ತಂದಾಗ ಯಾವ ರೀತಿಯಲ್ಲಿ ತಾವು ಇದನ್ನು ಮಾಡ್ತೀರಿ? ರೈತರು ಈ ಮುಂಜಾಗ್ರತೆ ಏನು ವಹಿಸಬೇಕು? ಯಾವ ರೀತಿ ತಮ್ಮ ಮಾಲನ್ನು ಸಿದ್ಧಪಡಿಸಿಕೊಂಡು ತರಬೇಕಂತೀರಿ? ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ FAQ ಗುಣಮಟ್ಟದ ಉತ್ಪನ್ನಗಳನ್ನು ಮಾತ್ರ ಖರೀದಿಸೋದಕ್ಕೆ ಸರ್ಕಾರ ಆದೇಶ ನೀಡಿದೆ. ಹೌದು, FAQ ಅಂತ ಹೇಳ್ತೀರಿ, ಆದರೆ ರೈತರಿಗೆ ಅದು ಗೊತ್ತಿರೋದಿಲ್ಲ. FAQ ಅಂದರೆ ಗುಣಮಟ್ಟ ಅಂದರೆ ಹೇಗೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಬಹಳ ಸರಳವಾದಂಥದ್ದು, ಸರಾಸರಿ ಉತ್ತಮ ಗುಣಮಟ್ಟ, ಕಸ ಕಡ್ಡಿ ಎಲ್ಲದನ್ನು ಬೇರ್ಪಡಿಸಿ ಚೆನ್ನಾಗಿ ಒಣಗಿಸಿ ತೊಗೊಂಬನ್ನಿ. ಯಾಕೆಂದರೆ ಇದನ್ನ PDSನಲ್ಲಿಟ್ಟು 3 ತಿಂಗಳ ಕಾಲ ಸಂಗ್ರಹಣೆ ಮಾಡಬೇಕಾಗಿರೋದ್ರಿಂದ FAQ ಗುಣಮಟ್ಟನೇ ಬಯಸುತ್ತೆ ಸರ್ಕಾರ. ಇದರಿಂದ ಉತ್ಪನ್ನಗಳ ಗುಣಮಟ್ಟದ ಖಾತ್ರಿಪಡಿಸ್ಕೊಳ್ಳೋದ್ರ ಜೊತೆಗೆ ಅದರ ಸಂಗ್ರಹಣೆಯಲ್ಲಿ ಆಗ್ತಕ್ಕಂಥ ಲಾಸ್ಗಳನ್ನು ತಡೆಯುತ್ತೆ. ಈಗ ಉದಾಹರಣೆಗೆ ನಾವು ಭತ್ತ ನೋಡೋದಾದರೆ 17%ವರೆಗೂ ತೇವಾಂಶದ ಮಿತಿ ಕೊಟ್ಟಿದ್ದಾರೆ. ಅದಕ್ಕಿಂತ ಜಾಸ್ತಿ ಇದ್ರೆ ಸಂಗ್ರಹಣೆಯಲ್ಲಿ ಫಂಗಸ್ ಪ್ರಾಬ್ಲಮ್ ಆಗಿ ತೊಂದರೆ ಆಗ್ತಕ್ಕಂಥದ್ದು. ಇನ್ನು ನಾವು ಬಿಳಿ ಜೋಳದ ನಾವು ಮಿತಿ ನೋಡೋದಾದರೆ ತೇವಾಂಶ 14% ಇರಬೇಕು. ಇನ್ನು ಕಸಕಡ್ಡಿಗಳಿಂದ ಮುರುಟಿದ ಕಾಳುಗಳು, ಇವು ಎಲ್ಲ ಕಾಳುಗಳು ಇಂಥವನ್ನೆಲ್ಲವನ್ನು ಬೇರ್ಪಡಿಸಿರ್ಬೇಕು. ಒಟ್ಟಾರೆಯಾಗಿ ರೈತರು ಸ್ವಚ್ಛಗೊಳಿಸಿದ ಒಳ್ಳೆ ಗುಣಮಟ್ಟದ FAQ ಗುಣಮಟ್ಟದ ಉತ್ಪನ್ನಗಳನ್ನು ತಗೊಂಡು ಬಂದರೆ ಅಂಥ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ತಾವು ಹೇಳಿದಾಗೆ ಭತ್ತಕ್ಕೆ ಗ್ರೇಡೆ ಭತ್ತಕ್ಕೆ 2060 ರೂಪಾಯಿ, ಸಾಮಾನ್ಯ ಭತ್ತಕ್ಕೆ 2040 ರೂಪಾಯಿ ನಿಗದಿಯಾಗಿದೆ. ಅದೇ ರೀತಿ ವಿಶೇಷವಾಗಿ ಜೋಳಕ್ಕೆ ಬಂದರೆ ಮಾಲದಂಡಿ ಜೋಳಕ್ಕೆ 2990 ರೂಪಾಯಿ, ಆಮೇಲೆ ಹೈಬ್ರಿಡ್ ಜೋಳಕ್ಕೆ ತಮ್ಮದ ಒಂದು ರೇಟ್ ಯಾವ್ದಾರ ಅಂದರೆ 2970 ರೂಪಾಯಿ ನಿಗದಿಯಾಗಿದೆ. ಈ ಒಂದು ರೇಟಲ್ಲಿ ಖರೀದಿಯಾಗುತ್ತೆ. ಇನ್ನು ರೈತರಿಂದ, ಒಬ್ಬ ರೈತರಿಂದ ಎಷ್ಟು ಕ್ವಿಂಟಾಲ್ ಅವರಿಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ರೈತರಿಗೆ? ಈ ಬಾರಿ ಜೋಳ ಮತ್ತು ರಾಗಿಯನ್ನು ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಂದ ಮಾತ್ರ ಖರೀದಿ ಮಾಡಬೇಕು ಅಂತ ಸರ್ಕಾರ ಘೋಷಣೆ ಮಾಡಿದೆ. ಪ್ರತಿ ಎಕರೆಗೆ 10 ಕ್ವಿಂಟಾಲ್ನಂತೆ. ಅವರು 5 ಎಕರೆ ಒಳಗಿದ್ದಂಥ ಅತಿ ಸಣ್ಣ ರೈತರಿಂದ ಮ್ಯಾಕ್ಸಿಮಮ್ ಗರಿಷ್ಠ ಮಿತಿ 20 ಕ್ವಿಂಟಾಲ್ಗಳನ್ನು ಮಾತ್ರ ಖರೀದಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಅದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಂದ ಮಾತ್ರ. ಇನ್ನು ಭತ್ತಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಪ್ರತಿ ಎಕರೆಗೆ 25 ಕ್ವಿಂಟಾಲ್ಗಳಂತೆ, ಗರಿಷ್ಠ ಮಿತಿ ಒಬ್ಬ ರೈತರಿಂದ 40 ಕ್ವಿಂಟಾಲ್ಗಳನ್ನು ಮಾತ್ರ ಖರೀದಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆ ಮಾಡಿದೆ. ಇನ್ನು ಖರೀದಿಯನ್ನು ಮಾಡಿ ಬಂದಮೇಲೆ ರೈತರು ಮಾಲನ್ನು ತೊಗೊಂಡ್ಬರ್ತಾರೆ ತಮ್ಮ ಖರೀದಿ ಕೇಂದ್ರಗಳಿಗೆ. ಬಂದಾಗ ಅಲ್ಲಿಯೂ ಸಹ ಅದನ್ನು ಏನಾದರೂ ಸಾನಿಗೆ ಹಾಕಿ ಅದನ್ನು ಮತ್ತೆ ಸಂಸ್ಕರಣೆ ಅಥವಾ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಹೇಗೆ ಅಲ್ಲಿ? ಖಂಡಿತವಾಗಿ ಈ ಬಾರಿ ಹೊಸದಾಗಿ ರೈತರು ತಂದಂಥ ಮಾಲನ್ನು ಜರಡಿ ಹಿಡಿದು ಆ ಒಂದು ಉತ್ಪನ್ನಗಳನ್ನು KSFC ಅವರು ಕೊಟ್ಟಿರ್ತಕ್ಕಂತಹ ಬ್ಯಾಗ್ಗಳಲ್ಲಿ ಹೊಸ ಗೋಣಿಚೀಲಗಳಲ್ಲಿ ತುಂಬಿ, ನಮ್ಮದೇ ಗೋಣಿಚೀಲಗಳಲ್ಲಿ ತುಂಬಿ ಅದನ್ನು ಸ್ಟೇಟ್ ವೇರ್ಹೌಸ್ ಕಾರ್ಪೊರೇಷನ್ಗೆ ಕಳಿಸ್ತಕ್ಕಂಥದ್ದು, ಅವರ ಉತ್ಪನ್ನಗಳನ್ನು ಸ್ವಚ್ಛಗೊಳಿಸಿದ ಉತ್ಪನ್ನಗಳನ್ನು ಇದ್ರೂ ಸಹ ಅಲ್ಲಿ ಜರಡಿಯಲ್ಲಿ ಹಾಕಿ ಅಲ್ಲಿ ಪರಿಶೀಲನೆ ಮಾಡಿಕೊಂಡು ಕೃಷಿ ಇಲಾಖೆಯಿಂದ ಇದಕ್ಕಾಗಿ ನೇಮಿಸಲ್ಪಟ್ಟ ಗ್ರೇಡರ್ಗಳಿರ್ತಾರೆ, ಅವರು ಅದನ್ನು ಗುಣ ವಿಶ್ಲೇಷಣೆ ಮಾಡಿಬಿಟ್ಟು ಇದು ಗ್ರೇಡ್ ಇದೆ, FAQ ಗುಣಮಟ್ಟದಿದೆ ಅಂತ ಪರಿಶೀಲನೆ ಆಗಿ ಸರಿ ಅಂದ ಮೇಲೆ ಮಾತ್ರವೇ ಅದು ಪ್ರೊಕ್ಯೂರ್ಮೆಂಟ್ ಸೆಂಟ್ರಲ್ಲಿ ಖರೀದಿ ಮಾಡ್ತೀವಿ. ಈ ಸದ್ಯ ಹೇಗೆ ಮಾರುಕಟ್ಟೆ ದರ, ಹೊರಗಡೆ ಮಾರಾಟ ಹೇಗೆ ಆಗ್ತಾ ಇದ್ದಾವೆ ಜೋಳ ಮತ್ತು ಭತ್ತ, ನಿಮ್ಮ ಖರೀದಿ ಕೇಂದ್ರಗಳಲ್ಲಿ ಹೇಗಿದೆ ವ್ಯತ್ಯಾಸ? ಮುಖ್ಯವಾಗಿ ಬೆಂಬಲ ಬೆಲೆ ಯೋಜನೆ ಮುಖ್ಯ ಉದ್ದೇಶ ರೈತನಿಗೆ ಒಳ್ಳೆ ಬೆಲೆ ಸಿಗಬೇಕು ಅನ್ನೋಂತ. ಹೌದು. ಇಲ್ಲಿ 2970 ರೂಪಾಯಿ ನಾವು ಜೋಳ ತಗೊಳ್ತೀವಿ ಅಂತ ಹೊರಗಡೆ ನಾವು ಅಂಗಡಿ ತೆಗೆದ ತಕ್ಷಣ ಸರ್ಕಾರ ಆಟೋಮೆಟಿಕ್ ಆಗಿ ಹೊರಗಡೆ 100-200 ರೂಪಾಯಿ ಜಾಸ್ತಿ ಆಗುತ್ತೆ. ಅಲ್ಲಿ ನಾವು ಬೆಂಬಲ ಬೆಲೆ ಯೋಜನೆಯಲ್ಲಿ ಸಕ್ಸಸ್ ಆದಂಗೆ, ಅಂದ್ರೆ ರೈತನಿಗೆ ಉತ್ಪನ್ನಕ್ಕೆ ಬೆಲೆ ಬರಬೇಕು. ಆ ಉತ್ಪನ್ನಕ್ಕೆ ಏನಾದ್ರು ಕಡಿಮೆ ಇದ್ರೆ ನಾವು ಖಂಡಿತವಾಗಿ ಅದಕ್ಕೆ ತಗೊಳೋದಕ್ಕೆ ಈ ಬಾರಿ ಸರ್ಕಾರ 2 ಲಕ್ಷ ಮೆಟ್ರಿಕ್ ಟನ್ ಜೋಳ, 5 ಲಕ್ಷ ಮೆಟ್ರಿಕ್ ಟನ್ ಭತ್ತ ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಸೊ ಅಲ್ಲಿವರೆಗೂ ಖರೀದಿ ಮಾಡ್ತಕ್ಕಂತಹ ಯೋಜನೆಯನ್ನು ಸರ್ಕಾರ ಹಾಕೊಂಡಿದೆ. ಒಟ್ಟಾರೆಯಾಗಿ ನಮ್ಮಲ್ಲೇ ಖರೀದಿ ಆಗಬೇಕು ಅನ್ನೋದು ಉದ್ದೇಶ ಅಲ್ಲ, ಮಾರುಕಟ್ಟೆಯಲ್ಲಿ ಬೆಲೆಗಳು ಜಂಪ್ ಆಗಿ ರೈತರಲ್ಲಿ ಹೋಗ್ತಾ ಇದಾರೆ, ಅದೊಂದು ಸಂತೋಷವಾದ ಸುದ್ದಿ. ಅಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ಅಲ್ಲೇ ಮಾರ್ಕೊಳ್ಳಿ ರೈತರು. ನಮ್ಮ ಉದ್ದೇಶ ಅಷ್ಟೇ, ನಮ್ದೊಂದು ಅಂಗಡಿ ತೆಗೆದಿದ್ದೀವಿ, ಇದಕ್ಕಿಂತ ಒಳ್ಳೆ ಬೆಲೆ ಸಿಕ್ಕರೆ ನೀವು ಅಲ್ಲಿ ಮಾರಾಟ ಮಾಡ್ರಿ. ಹೇಗೆ ಇಲ್ಲಿ ಇದಕ್ಕೆ ಪ್ರತಿಕ್ರಿಯೆ ರಾಯಚೂರು ಜಿಲ್ಲೆಯಲ್ಲಿ ಹೇಗಿದೆ, ರೈತರು ನೋಂದಾವಣೆ ಆಗ್ತಾ ಇದೆ ಈಗ ಹೇಗೆ? ಯಾಕಂದ್ರೆ 15ನೇ ತಾರೀಕಿನಿಂದ ಪ್ರಾರಂಭವಾಗಿದೆ ನೋಂದಾವಣೆ, 15/12/2022 ಪ್ರಾರಂಭವಾಗಿದೆ. ಹೇಗೆ ರೈತರು ಆಸಕ್ತಿ ವಹಿಸಿ ಮುಂದೆ ಬರ್ತಾ ಇದ್ದಾರೆ ಮಾರಾಟಕ್ಕೆ? ಈಗ ಹೊರಗಿನ ದಿನಗಳ ಹೊರಗಿನ ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ದರಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಸ್ವಲ್ಪ ಲಿಮಿಟ್ಗಳನ್ನು ನಮ್ಗೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ 40 ಕ್ವಿಂಟಲ್ ಅಂದರೆ ನಾನು 100 ಕ್ವಿಂಟಲ್ ಬೆಳೆದಿನಿ, ನಾನು 60 ಕ್ವಿಂಟಲ್ ಏನು ಮಾಡಲಿ, ಆ ಮಿತಿ ಏನಾರು ತೆಗಿತಾರ ಅಂತ ಒಂದು ಗೊಂದಲಗಳಲ್ಲಿ ಇರ್ತಕ್ಕಂತಹ ರೈತರು ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನೋಂದಣಿ ಬಗ್ಗೆ ರೈತರು ಕಡಿಮೆ ಆಸಕ್ತಿ ತೋರಿಸಿದರು. ಮುಂದಿನ ದಿನಗಳಲ್ಲಿ ಅದನ್ನೇನಾದ್ರು ರೇಟ್ ವ್ಯತ್ಯಾಸ ಆದರೆ ಖಂಡಿತವಾಗಿ ರೈತರೆಲ್ಲರೂ ಬಂದು ನೋಂದಣಿ ಮಾಡಿಸ್ತೀವಿ ಅಂತ ಈಗಾಗಲೇ ಹಲವಾರು ವಿಸಿಟ್ಗಳನ್ನು ಮಾಡಿದಾಗ ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಆದರೆ ಈಗಿನ ಪ್ರಸಕ್ತ ಪರಿಸ್ಥಿತಿ ನೋಂದಣಿ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ. ಈಗ 26 ಒಂದು ಖರೀದಿ ಕೇಂದ್ರಗಳು ರಾಯಚೂರು ಜಿಲ್ಲೆಯಲ್ಲಿ ಆಗಿದ್ದಾವೆ. ಉದಾಹರಣೆ ಅಂತಂದರೆ ಹೇಳೋದಂತಂದರೆ ರಾಯಚೂರು ಒಕ್ಕಲುತನ ಹುಟ್ಟುವಳಿ ಮಾರಾಟ ಹಾಗೂ ಸಂಸ್ಕರಣಾ ಸಹಕಾರ ಸಂಘ ನಿಯಮಿತ ರಾಯಚೂರು, ಹೊನ್ನಶ್ರೀ ರೈತ ಉತ್ಪಾದಕ ಸಂಸ್ಥೆ ತಡಕಲ್ ಮಾನ್ವಿ ತಾಲೂಕು, ಹೀಗೆ ಹಲವಾರು ಒಂದು ಸುಮಾರು 26 ಖರೀದಿ ಕೇಂದ್ರಗಳು ರಾಯಚೂರು ಜಿಲ್ಲೆಯಲ್ಲಿದ್ದಾವೆ. ಜೊತೆಗೆ ಇಲ್ಲಿ ನೋಡಲ್ ಅಧಿಕಾರಿಗಳು ತಾವಾಗಿದ್ದಾರೆ ರಾಯಚೂರು ಜಿಲ್ಲೆ ಸಂಬಂಧಪಟ್ಟಂಗೆ. ಈಗ ರೈತರು ಆಯಾ ತಾಲೂಕಿನಲ್ಲಿ ಏನಾದರೂ ಯಾರನ್ನ ಸಂಪರ್ಕ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಪಡ್ಕೋಬೇಕಂತಂದ್ರೆ ಏನಾದರೂ ಆ ಥರ ಫೋನ್ ಸಂಖ್ಯೆಗಳು ಏನಾರು ಇದಾವೆ ಹೇಗೆ? ಖಂಡಿತವಾಗಿ ರೈತರು ಈ ಒಂದು ಬೆಂಬಲ ಬೆಲೆ ಯೋಜನೆ ಪಡೆಯಬೇಕಾದ್ರೆ ಇದಕ್ಕೆ ಜಿಲ್ಲಾ ವ್ಯವಸ್ಥಾಪಕರಾಗಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ ಶಿವಬಸವರಾಜ್ ಅಂತ ಹೇಳ್ಬಿಟ್ಟು ಮಂಡಳಿ ಅಧಿಕಾರಿಗಳಿರ್ತಾರೆ, ಅವರನ್ನ ಸಂಪರ್ಕಿಸಬಹುದು. ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಜಿಕೆ ವೆಂಕಟೇಶ್ ನಾನು ನನ್ನನ್ನಾದರೂ ಸಂಪರ್ಕ ಮಾಡಬಹುದು. ಮತ್ತು ಎಲ್ಲ ಖರೀದಿ ನೋಂದಣಿ ಕೇಂದ್ರಗಳಲ್ಲಿ ಇರ್ತಕ್ಕಂತಹ ಏನು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಾಗಿರಬಹುದು ಅಥವಾ ಎಫ್ ಪಿ ಒಗಳು ಸಿಇಒಗಳಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಅವರಲ್ಲೂ ಕೂಡ ಮಾಹಿತಿ ಪಡಿಬಹುದು. ಒಂಚೂರು ಹೇಳ್ಬಿಡ್ತಾರೆ ಎಲ್ಲೆಲ್ಲಿ ಒಂದು ಖರೀದಿ ಕೇಂದ್ರಗಳಿದ್ದಾವೆ ಅಂತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ಸಮಗ್ರವಾಗಿ ಮಾಹಿತಿ ಸಿಕ್ಕಂಗಾಗತ್ತೆ, ಜೊತೆಗೆ ಅವರ ಫೋನ್ ಸಂಖ್ಯೆ ಏನಾದರೂ ಇದ್ರೆ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ರೈತರಿಗೆ. ಖಂಡಿತವಾಗಿ ರಾಯಚೂರು ಒಕ್ಕಲುತನ ಹುಟ್ಟುವಳಿಗಳ ಮಾರಾಟ ಮತ್ತು ಸಹಕಾರ ಸಂಸ್ಕರಣ ಸಹಕಾರ ಸಂಘ ರಾಯಚೂರಿನಲ್ಲೇ ಇದೆ. ಇದಕ್ಕೆ ಕಾರ್ಯದರ್ಶಿಗಳು ಬಂಡಯ್ಯ ಸ್ವಾಮಿ ಅಂತ ಇದ್ದಾರೆ. ಅವರ ದೂರವಾಣಿ ಸಂಖ್ಯೆ 9411493098. ಹೊನ್ನಶ್ರೀ ರೈತ ಉತ್ಪಾದಕ ಸಂಘ ತಡಕಲ್ನಲ್ಲಿದೆ ಮಾನ್ವಿ ತಾಲೂಕಿನಲ್ಲಿ. ಅಲ್ಲಿ ಸ್ವಾತಿ ಅನ್ನಂಥವರು ಕಾರ್ಯದರ್ಶಿಗಳ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೂರವಾಣಿ ಸಂಖ್ಯೆ 8660009132. ರಾಯಚೂರಿನಲ್ಲಿ ರಾಯಚೂರು ಒಕ್ಕಲುತನ ಹುಟ್ಟುವಳಿಗಳ ಸಹಕಾರ ಸಂಘ ಇದ್ದರೆ ಮಾನ್ವಿಯಲ್ಲಿ ಹೊನ್ನಶ್ರೀ ಎಫ್ ಪಿ ಒ, ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಂಘ ಮಾನ್ವಿಯಲ್ಲಿ, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಬ್ಯಾಗ್ವಾಟ್ನಲ್ಲಿ, ಮತ್ತು ನುಗ್ಡೋಣಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪ್ಯಾಕ್ಸ್ ಅಂತ ಏನು ಕರಿತೀವಿ ಅದು. ಇದೇ ರೀತಿ ಸುಭೀಕ್ಷಾ ರೈತ ಉತ್ಪಾದಕ ಸಂಘ ಪೋತ್ನಾಳಲ್ಲಿ, ಅದೇ ಮಾನ್ವಿಯಲ್ಲಿ ಹಿರೇಕೊಟ್ನೆಕಲ್ಲಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಮತ್ತು ಬ್ರಹ್ಮಶ್ರೀ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಹೇಳ್ಬಿಟ್ಟು ಒಂದು ಎಫ್ ಪಿ ಒ ಪೋತ್ನಾಳಲ್ಲಿ, ಮತ್ತು ತೋರಣದಿನ್ನಿಯಲ್ಲಿ ಕೂಡ ಒಂದು ಪ್ಯಾಕ್ಸ್, ಇವಿಷ್ಟು ಇರತಕ್ಕಂಥವು ಮಾನ್ವಿಯಲ್ಲಿ. ಇನ್ನು ಸಿಂಧನೂರಿಗೆ ಹೋಗೋದಾದರೆ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘ ಸುಕ್ಕಲ್ಪೇಟೆಯಲ್ಲಿ ಸಿಂಧೂರಿನಲ್ಲಿದೆ. ಇನ್ನು ಜವಳಗಿರ ಪ್ಯಾಕ್ಸ್, ವಲ್ಕಂದಿನ್ನಿ ಪ್ಯಾಕ್ಸು, ಮತ್ತು ಗುಡ್ದೂರು ಪ್ಯಾಕ್ಸು, ಬಾದರ್ಲಿಗೆ ಅಲಬನೂರು, ದಿದ್ಗಿ, ಈ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿದ್ದಾವೆ. ಇನ್ನು ರೈತ ಉತ್ಪಾದಕ ಸಂಘ ಸಿಂಧನೂರಿನಲ್ಲಿ, ಚೌಡೇಶ್ವರಿ ತುರುವಿನಾಳ್ನಲ್ಲಿ ಒಂದಿದೆ. ಇದೇ ರೀತಿ ಅರ್ಗಿನ ಮರ ಕ್ಯಾಂಪಲ್ಲಿ ಕೂಡ ಒಂದು ಎಫ್ ಪಿ ಒ ಸಿಂಧನೂರಿನಲ್ಲಿ ಇರೋದ್ರಲ್ಲೂ ಕೂಡ ನೋಂದಣಿ ಪ್ರಾರಂಭ ಆಗಿದೆ. ಇನ್ನು ಗೋನ್ವಾರದಲ್ಲಿರ್ತಕ್ಕಂತಹ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಲ್ಲಿ ಕೂಡ ನೋಂದಣಿ ನಡೀತಾ ಇದೆ. ಇನ್ನು ದಡೆ ಸಗೂರು, ಅದರಲ್ಲಿ ಸಜ್ಜಲಿಸಿ ಮಹಿಳೆಯರ ಕುರಿ ಉಣ್ಣೆ ಮತ್ತು ರೈತ ಉತ್ಪಾದಕ ಸಂಘ ಕಂಪನಿ ಹೊಂದಿದೆ, ಅದರಲ್ಲೂ ಕೂಡ ನಡೀತಾ ಇದೆ. ಮತ್ತು ಸಿಂಧೂರಿನ ಪ್ಯಾಕ್ಸ್ನಲ್ಲಿ ಕೂಡ ನಡೀತಾ ಇದೆ. ಇದೇ ರೀತಿ ತುಂಗಭದ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಸಿಂಧೂರಿನಲ್ಲಿರ್ತಕ್ಕಂಥ, ಮತ್ತು ಬ್ರಹ್ಮಶ್ರೀ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಎರಡು ಎಫ್ ಪಿ ಒಗಳಲ್ಲಿ ಕೂಡ ನಡೀತಿದೆ. ಇನ್ನು ಲಿಂಗಸೂಗೂರಿನಲ್ಲಿ ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಸಂಘ ಮತ್ತು ಪ್ಯಾಕ್ಸ್ ಇವೆರಡು ಕಡೆ, ದೇವದುರ್ಗದಲ್ಲಿ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರ ಸಂಘಗಳಲ್ಲಿ ನಡೀತಾ ಇದೆ. ಇಷ್ಟೆಲ್ಲ ಖರೀದಿ ಕೇಂದ್ರಗಳಿದ್ದಾವೆ. ಇನ್ನು ಮುಖ್ಯವಾದದ್ದು ರೈತರಿಗೆ, ಈಗ ಮಾರಿದ ತಕ್ಷಣ ರೈತರಿಗೆ ದುಡ್ಡು ಬರಬೇಕು. ಇಲ್ಲಿ ಖರೀದಿ ಕೇಂದ್ರಗಳಲ್ಲಿ ಭತ್ತ ಮತ್ತು ಜೋಳವನ್ನು ಖರೀದಿ ಮಾಡಿದ ಮೇಲೆ ರೈತರಿಗೆ ಎಷ್ಟು ದಿನಗಳಾದ ಮೇಲೆ ಹಣ ಸಂದಾಯವಾಗುತ್ತೆ? ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಿದಂತಹ 15 ದಿನಗಳೊಳಗಾಗಿ ಅವರ ಏನು ಬ್ಯಾಂಕ್ ಪಾಸ್ಬುಕ್ ಏನು ಕೊಟ್ಟಿದ್ದಾರೆ ಆ ಒಂದು ಬ್ಯಾಂಕ್ ಖಾತೆಗೆ, ರೈತರ ಖಾತೆಗೆ ನೇರವಾಗಿ ಆಧಾರ್ ಎನೇಬಲ್ಡ್ ಪೇಮೆಂಟ್ ಮೂಲಕ ಅವರಿಗೆ ರೈತರಿಗೆ ನೇರವಾಗಿ ಅಮೌಂಟ್ ಪೇ ಆಗುತ್ತೆ. ಹೇಳಿ, ನಾ ಕೊನೆಯದಾಗಿ ಈ ಒಂದು ಜೋಳ ಮತ್ತು ಭತ್ತವನ್ನು ಮಾರಾಟ ಮಾಡಲಿಕ್ಕೆ ಸರ್ಕಾರ ಖರೀದಿ ಮಾಡಲಿಕ್ಕೆ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆಗೆದಿದೆ. ಜಿಲ್ಲೆಯ ರೈತರಿಗೆ ಏನು ಹೇಳ್ತೀರಿ ಮತ್ತೆ? ಜಿಲ್ಲೆಯ ಎಲ್ಲ ರೈತ ಬಾಂಧವರು ತಮ್ಮ ಉತ್ಪನ್ನಗಳನ್ನು ಭತ್ತ ಮತ್ತು ಜೋಳ ಈ ಒಂದು ಉತ್ಪನ್ನಗಳನ್ನು ತೊಗೊಂಡು ಬರಬೇಕಾದ್ರೆ FAQ ಗುಣಮಟ್ಟವನ್ನು ಕಾಯ್ದುಕೊಂಡು ಸರಿಯಾಗಿ ಒಣಗಿಸಿ ಕಸಕಡ್ಡಿಗಳಿಂದ ಬೇರ್ಪಡಿಸಿ ಉತ್ತಮ ಗುಣಮಟ್ಟವನ್ನು ತೊಗೊಂಬಂದರೆ ರಿಜೆಕ್ಟ್ ಆಗ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ, ರೈತರಿಗೆ ಕೂಡ ಅನುಕೂಲ ಆಗುತ್ತೆ, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ ಉಳಿಯುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಬೇಕಂದರೆ ನಮ್ಮ ಮಂಡಳಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಜಿಲ್ಲಾ ವ್ಯವಸ್ಥಾಪಕರಾದಂಥ ಶ್ರೀ ಶಿವಬಸವರಾಜ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ದೂರವಾಣಿ ಸಂಖ್ಯೆ 9741982 ಇದೇ ರೀತಿ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ನಾನು ಕೂಡ ಇದು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಗೂ ಕೂಡ ನಾನು ನೋಡಲ್ ಅಧಿಕಾರಿಯಾಗಿದ್ದೀನಿ. ನಾನು ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಸಂಪರ್ಕ ಸಂಖ್ಯೆ 9036484002 ಈ ದೂರವಾಣಿ ಸಂಖ್ಯೆ ಮೂಲಕ ಅವರು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿಬಹುದು. ಒಳ್ಳೆಯದು. ಜಿ ಕೆ ವೆಂಕಟೇಶ್ ಅವರು, ಇದುವರೆಗೆ ಬೆಂಬಲ ಬೆಲೆ ಯೋಜನೆಯಡಿ ಜೋಳ ಮತ್ತು ಭತ್ತವನ್ನು ರಾಯಚೂರು ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳೆಲ್ಲಿದ್ದಾವೆ, ಯಾವ ರೀತಿ ಖರೀದಿ ಮಾಡ್ತಾರೆ, ರೈತರು ಹೇಗೆ ತಮ್ಮ ಮಾಲನ್ನು ತರಬೇಕಾಗತ್ತೆ ಖರೀದಿ ಕೇಂದ್ರಗಳಿಗೆ ಅಂತಕ್ಕಂಥ ವಿಚಾರವನ್ನು ಇದುವರೆಗೆ ಹೇಳಿಕೊಟ್ರಿ ನಮ್ಮ ರೈತರಿಗೆ. ರೈತ ಬಾಂಧವರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಹೆಚ್ಚಿನ ಮಾಹಿತಿ ಬಂದರೆ ಈಗಾಗಲೇ ಫೋನ್ ಸಂಖ್ಯೆಯನ್ನು ಹೇಳಿದ್ರಿ, ಫೋನ್ ಸಂಖ್ಯೆಗೆ ಸಂಪರ್ಕ ಮಾಡಿ ರೈತರು ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಜೋಳ ಮತ್ತು ಭತ್ತ ಖರೀದಿ ಪ್ರಕ್ರಿಯೆ ಕುರಿತು ಬೆಂಬಲ ಬೆಲೆ ನೋಡಲ್ ಅಧಿಕಾರಿ ಮತ್ತು ಕಲಬುರಗಿ ಕೃಷಿ ಮಾರಾಟ ಮಂಡಳಿಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಿ ಕೆ ವೆಂಕಟೇಶ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಿಸಿದವರು ಡಾ ವಿಜಿ ಬಾವಲತಿ. ಈಗ ಕೇಳೋಣ ಪೇಟೆ ಧಾರಣೆ ದರ ಪ್ರತಿ ಕ್ವಿಂಟಾಲ್ನಂತೆ ಕನಿಷ್ಠ ಹಾಗೂ ಗರಿಷ್ಠಗಳಲ್ಲಿ. ಮೊದಲಿಗೆ ಮಾರುಕಟ್ಟೆ ರಾಯಚೂರಿನ ಪೇಟೆ ಧಾರಣೆ. ಹತ್ತಿ ಹೈಬ್ರಿಡ್ 44 ಕನಿಷ್ಠ 7,800 ರೂಪಾಯಿಗಳಿಂದ ಗರಿಷ್ಠ 8,600 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 5,496 ರೂಪಾಯಿಗಳಿಂದ 6,638 ರೂಪಾಯಿಗಳು. ಈರುಳ್ಳಿ 400 ರೂಪಾಯಿಗಳಿಂದ 1,890 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,549 ರೂಪಾಯಿಗಳಿಂದ 2,499 ರೂಪಾಯಿಗಳು. ತೊಗರಿ ಕೆಂಪು 4,109 ರೂಪಾಯಿಗಳಿಂದ 7,575 ರೂಪಾಯಿಗಳು. ತೊಗರಿ ಬಿಳಿ 5,300 ರೂಪಾಯಿಗಳು. ಇನ್ನು ಮಾರುಕಟ್ಟೆ ಲಿಂಗಸ್ಗೂರಿನ ಪೇಟೆ ಧಾರಣೆ. ತೊಗರಿ ಕನಿಷ್ಠ 7,400 ರೂಪಾಯಿಗಳಿಂದ ಗರಿಷ್ಠ 7,550 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ರಾಯಚೂರು ಹಾಗೂ ಲಿಂಗಸ್ಗೂರಿನ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಹಾಗೆ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಪಿ ಮ್ಯಾಜಿಕ್ ಅಥವಾ 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕೆಂಟನಾಲನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹಾಗೆಯೇ ರೈತ ಬಾಂಧವರು ಈ ಸಿಂಪರಣೆಯನ್ನು 15 ದಿನಗಳ ನಂತರ ಮತ್ತೊಮ್ಮೆ ಮಾಡಬೇಕಾಗ್ತದೆ. ಕಡಲೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM ಅಂತಂದರೆ 2 ಮಿಲಿಲೀಟರ್ ಪ್ರತಿ 100 ಲೀಟರ್ ನೀರಿಗೆ NAA ಸಿಂಪಡಿಸುವುದರಿಂದ ಬೆಳೆ ಸದೃಢವಾಗಿ ಆರೋಗ್ಯವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ರೈತ ಬಾಂಧವರು ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೀಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ರೈತ ಬಾಂಧವರು ಹವಾಮಾನದ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಹಿಂಗಾರಿ ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಕೊಡಬೇಕಾಗ್ತದೆ. ಹಿಂಗಾರಿ ಜೋಳದ ಬೆಳೆ 30 ದಿನಗಳಿದ್ದಾಗ ಮತ್ತು ತೆನೆ ಬರುವ ಹಂತದಲ್ಲಿ 3% ಪಂಚಗವ್ಯವನ್ನು ಸಿಂಪರಣೆ ಮಾಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಹೆಚ್ಚಿಸಬಹುದು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನಜಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ